ರುದ್ರಪ್ಪ ಅವರು. ರುದ್ರಪ್ಪ ಅವರು ಏನೆಲ್ಲ ಕೃಷಿಯನ್ನ ಮಾಡ್ತಾ ಇದ್ದಾರೆ, ಹೇಗೆ ಕೃಷಿಯ ಮೂಲಕ ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ, ಏನೆಲ್ಲ ಕೃಷಿ ಅನುಭವಗಳು ಅವರಿಗೆ ಇದ್ದಾವೆ ಅನ್ನುವಂತ ವಿಚಾರಗಳನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರುದ್ರಪ್ಪ ಅವರೇ. ನಮಸ್ಕಾರ. ರುದ್ರಪ್ಪ ಅವರೇ, ಎಷ್ಟು ವಯಸ್ಸು ನಿಮಗೆ? ನಮಗೆ ಈಗ 72 ವರ್ಷ. 72 ವರ್ಷ ಆಯ್ತು. ಎಲ್ಲಿವರೆಗೂ ಓದಿದ್ರಿ? 7ನೇ ತರಗತಿವರೆಗೂ ಓದಿ. 7ನೇ ತರಗತಿಯಿಂದ ಮುಂದಕ್ಕೆ ಓದ್ಲಿಲ್ವಾ? ಹೋಗ್ಲಿಲ್ಲ. ಅದನ್ನೇ ಪಾಸ್ ಮಾಡ್ಬೇಕಾದ್ರೆ 3 ವರ್ಷ ಬೇಕಾಗಿತ್ತು. ಓಹೋ, ಹಂಗಾಗಿ ಮುಂದಕ್ಕೆ ಹೋಗ್ಲಿಲ್ಲ? ಹೋಗ್ಲಿಲ್ಲ. ಅಂತೂ ಪಾಸ್ ಮಾಡಿದ್ರಿ? ಪಾಸ್ ಆಯ್ತು. ಯಾಕೆ ಮುಂದಕ್ಕೆ ಓದ್ಬೇಕು ಮಾಡ್ಬೇಕು ಅಂತ ಹೇಳಿ ಮನೆಯಲ್ಲಿ ಒತ್ತಾಯ ಮಾಡ್ಲಿಲ್ವಾ? ಮಾಡಿದ್ರು ನಮ್ಮ ತಂದೆ ತಾಯಿಯರು. ಆದ್ರೆ ನನ್ಗೆ ಬೇಜಾರಾಗಿ ಕೃಷಿಗೆ ಬಂದ್ಬಿಟ್ಟೆ. ಅಂತಂದ್ರೆ 3 ವರ್ಷ ಆಗುತ್ತಿದ್ದು ಅಂತ ಬೇಸರ ಆಯ್ತು ನಿಮ್ಗೆ? ಬೇಸರ ಆಯ್ತು ಅಷ್ಟೇ. ಮೊದಲಿಂದಲೂ ಕೃಷಿ ಕೆಲಸಗಳು ಮಾಡ್ತಾ ಇದ್ರ? ಮಾಡ್ತಾ ಇದ್ದು. ಏನೇನ್ ಕೆಲಸ ಮಾಡ್ತಿದ್ರಿ? ಮೊದ್ಲು ಬಾರೆ ಮೇಲೆಲ್ಲ ಸಗಳಿಯಂದೆತ್ತಿ ಗುಡ್ಡೆ ಹಾಕಿ ಮನೆಗೆ ತಂದು ಜಮೀನಿಗೆ ಹಾಕ್ತಾ ಇದ್ದು. ಇತ್ತೀಚೆಗೆ ಅದು ಬಿಟ್ಬಿಟ್ಟು ಜಾನುವಾರು ಎಲ್ಲ ಕಮ್ಮಿ ಆದ್ಮೇಲೆ ಈಗ ಮನೇಲೇ ಶೇಖರಣೆ ಮಾಡ್ತಾ ಇದ್ವಿ ಧನ್ಯ ಸಗಳಿ. ನೀವೆಷ್ಟು ಜನ ಅಣ್ಣ? ನಾವು 9 ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು. ಎಲ್ಲರೂ ಕೃಷಿ ಮಾಡ್ಕೊಂಡಿದ್ರ? ಹೇಗೆ? ಎಲ್ಲ ಕೃಷಿಲೇ ಇದಾರೆ. ಎಷ್ಟು ಜಮೀನ್ ಇತ್ತು? ನಮ್ ತಂದೆಗೆ ಒಂದು ಭಾಗದಲ್ಲಿ 40 ಎಕರೆ ಇತ್ತು. ಆಮೇಲೆ ಅವ್ರು ನಮ್ ತಂದೆ ಭಾಗ ಆದ್ಮೇಲೆ ಮತ್ತೊಂದ್ 30 ಎಕರೆ ಜಮೀನ್ ಕೊಂಡ್ರು. ನಿಮ್ಮ ಭಾಗಕ್ಕೆ ಎಷ್ಟು ಬಂತು? ನನ್ನ ಭಾಗಕ್ಕೆ 4 ಎಕರೆ, ಈಗೊಂದು 10 ಎಕರೆ ಜಮೀನ್ ಭಾಗಕ್ಕೆ ಬಂತು. 10 ಎಕರೆ ಇದೆ. ಏನೇನ್ ಬೆಳಿತೀರಿ 10 ಎಕರೆ? 10 ಎಕರೆ ಚೆಂಡು ಬೆಳಿತೀವಿ, ಆಮೇಲೆ ಮೆಣಸು, ಕಾಫಿ, ಅಡಿಕೆ, ಬಾಳೆ, ನಿಂಬಿ, ಎಳ್ಳಿ, ದೊಡ್ಲಿ, ಚಕೋತ, ಇಂಥವು ಕೆಲವಾರು ಬೆಳೆಗಳೆಲ್ಲ ಇದಾವೆ. ಎಷ್ಟೆಷ್ಟು ಎಕರೆಗೆ ಹಾಕೊಂಡಿದ್ರಿ? ಕಾಫಿ ಎಷ್ಟು ಎಕರೆಲ್ಲಿದೆ? ಅಡಿಕೆ ಎಷ್ಟು ಎಕರೆಲ್ಲಿದೆ? ಕಾಫಿ ಒಂದು 4 ಎಕರೆಲ್ಲಿದೆ, ಅಡಿಕೆ 1 ಎಕರೆಲ್ಲಿದೆ, ಬಾಳೆ 1 ಎಕರೆಲ್ಲಿದೆ, ಕೋಸ್ ಇದೆ, ಮೆಣಸಿನ ಗಿಡ ಇದೆ, ಬೀನ್ಸ್ ಇದೆ. ಈಗ ಮತ್ತೆ ಜೋಳ ಹಾಕಿದ್ವಿ, ಚೆಂಡು ಕಿತ್ಬಿಟ್ಟು ಜೋಳ ಹಾಕಿಬಿಡ್ತೀವಿ, ಅದರಲ್ಲೂ 2 ಬೆಳೆ ಬಂದ್ಬಿಡುತ್ತೆ. ಇಷ್ಟೆಲ್ಲ ಬೆಳೆ ವೈವಿಧ್ಯತೆ ಮಾಡ್ಕೋಬೇಕು ಅಂತ ಅಂದ್ರೆ, ಬೆಳಿಬೇಕು ಅಂತ ಅಂದ್ರೆ ಸ್ವಲ್ಪ ಜಾಸ್ತಿ ಜನ ಬೇಕಾಗತ್ತೆ ಕೆಲಸ ಮಾಡ್ಲಿಕ್ಕೆ. ಹೆಂಗ್ ಹೊಂದಿಸ್ಕೊತಾ ಇದ್ರಿ? ಮನೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತೀರಿ? ನಾವು ನಮ್ಮ ಸೊಸೆ ಮಗ ಮಾಡ್ತೇವೆ, ಅದ್ರ ಜೊತೆ ಆಳು ತಗಂತೀವಿ. ಆಳು ಸಿಗ್ತಾರ ನಿಮ್ಗೆ? ಆಳಿದ್ದೆ ಕಷ್ಟ, ನಾವೇ ಶ್ರಮ ವಹಿಸಿ ಸ್ವಲ್ಪ ಕೆಲಸ ಮಾಡ್ತೀವಿ. ಏನ್ ತೊಂದ್ರೆ ಈಗ ಆಳು ಕರ್ಕೋಬೇಕು ಅಂತ ಅಂದ್ರೆ? ಆಳು ಕರ್ಕೋಬೇಕು, 500 ರೂಪಾಯಿ ಸಂಬಳ ಕೇಳ್ತಾರೆ. ಅವ್ರಿಗೆ ಊಟ ಕೊಡಬೇಕು, ಅದುವೇ ಅವ್ರು ಹೇಳಿದ ಟೈಮಿಗೆ ಮಾಡಬೇಕು. ಹಿಂದಿನ ಕಾಲದಲ್ಲಿ ನಾವು ಹೇಳ್ದಂಗೆ ಅವ್ರು ಮಾಡೋರು, ಇವತ್ತು ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ಈ ಪರಿಸ್ಥಿತಿಯಲ್ಲಿ ನಮಗೆ ಭಾರಿ ಕಷ್ಟ ಆಗ್ತಾ ಇದೆ, ಜೀವನವೇ ಕಷ್ಟ. ಕಷ್ಟ ಆದ್ರೂ ಕೂಡ ಈ ತರ ತರಕಾರಿ ಬೆಳೆ ಆಗ್ಬೋದು, ತೋಟಗಾರಿಕೆ ಬೆಳೆ ಆಗ್ಬೋದು, ಎಲ್ಲದನ್ನು ಕೂಡ ಮಾಡ್ತಾ ಇದ್ರಿ? ಮಾಡ್ತಾ ಇದ್ದೀನಿ. ಚೆಂಡು ಹೂವು ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ? ನಾವು 16 ವರ್ಷ ಆಯ್ತು ಚೆಂಡು ಹೂವು. ಮೊದಲನೇ ವರ್ಷ ಹಾಕಿದಾಗ ತಾಲೂಕ್ ಲೆವೆಲಲ್ಲಿ ರ್ಯಾಲಿ ಸೈಕಲ್ ಕೊಟ್ರು, 220 ಕ್ವಿಂಟಲ್ ಬೆಳೆದಿದ್ದು. ಆಮೇಲೆ ಮತ್ತೆ 10 ವರ್ಷ ಕಳೆದ ಮೇಲೆ 30 ಬೆಳೆದು, ಆಗ ಕೊಚ್ಚಿನಲ್ಲಿ ನನಗೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಚಿನ್ನ ಕೊಟ್ಟರು. ಅಲ್ಲಿಂದ ಮತ್ತೆ ಬೆಳೆ ಬೆಳೀತಲೇ ಇದ್ವಿ. ಈಗಲೂ 50 ಗ್ರಾಮ್ ಮೊದಲು 100 ಬೆಳೀತಾ ಇದ್ದು, ಈಗ ಜನ ಸಿಕ್ಕಲ್ವಲ್ಲ ಅದಕ್ಕೆ 50 ಗ್ರಾಮ್ ಬೆಳೀತಾ ಇದ್ವಿ. 50 ಗ್ರಾಮ್ ಬೀಜಕ್ಕೆ 110 ಕ್ವಿಂಟಲ್ವರೆಗೂ ಹೂ ಬೆಳೀತಾ ಇದ್ವಿ. ನಮ್ ಭಾಗದೇನ್ ಸಾಂಪ್ರದಾಯಿಕವಾದಂತ ಬೆಳೆ ಅಲ್ಲ ಚೆಂಡು ಹೂವು, ಹೇಳಂಗೆ 15-20 ವರ್ಷದಿಂದ ಸ್ವಲ್ಪ ಬೆಳೀತಾ ಇದಾರೆ. ಇಂಥದೊಂದ್ ಬೆಳೆ ಮಾಡಬಹುದು ಅಂತ ಹೇಳಿ ಹೆಂಗ್ ಗೊತ್ತಾಯ್ತು ನಿಮ್ಗೆ? ನಮ್ಗೆ ಅವರು ಹುಡುಕೊಂಡ್ ಬಂದ್ರು, ಒಬ್ರು ರೈತ ಇವರು ಒಳ್ಳೆ ಬೆಳೆ ಬೆಳೀತಾರೆ ಅಂತ ಯಾರ ತಿಳಿಸಿದ್ದಾರೆ, ಬಂದು ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರು. ಆ ವರ್ಷದಿಂದ ನಾವು ಈಗ 16 ವರ್ಷದವರೆಗೂ ಬೆಳೆ ಬೆಳೀತಾ ಇದೀವಿ. ಅದೇ ಬೆಳೆ ನಮ್ಗೆ 3 ತಿಂಗಳೊಳಗೆ 70-80 ಸಾವಿರ ಲಕ್ಷದವರೆಗೂ ದುಡ್ಡು ಸಿಗ್ತಾ ಇದೆ. ಅದು ಫಿಕ್ಸೆಡ್ ರೇಟ್ ಆಗಿರೋದ್ರಿಂದ ನಮ್ಗೆ ಉಪಯೋಗ ಆಗ್ತಾ ಇದೆ. ಈ ಬೇರೆ ಬೆಳೆಗೆ ಫಿಕ್ಸೆಡ್ ಇಲ್ಲ, ನಮಗೆ ನಮ್ಗೆ ಲಾಸ್ ಆಗ್ತಾ ಇದೆ. ಒಂದೊಂದ್ಸಾರಿ ಈಗ ಮೆಣಸಿನ್ಕಾಯಿನೇ 5 ರೂಪಾಯಿಲಿ ಕೊಡ್ತೀವಿ, 50 ರೂಪಾಯಿಲಿ ಕೊಡ್ಬೋದು. ಆದ್ರೆ ನಮ್ಮ ಫಿಕ್ಸೆಡ್ ರೇಟ್ ಆಗ್ಬಿಟ್ರೆ ರೈತ ಯಾವ ಕಾರಣದಲ್ಲೂ ಲಾಸಿ ಬರಲ್ಲ. ಆಳಿ ಸಂಬಳ ಕೊಡೋಕೂ ಧೈರ್ಯ ಇರುತ್ತೆ ಅವ್ರಿಗೆ, ಆದ್ರಿಂದ ಅವ್ರಿಗೆ ಧೈರ್ಯನೇ ಕಮ್ಮಿ ಆಗ್ಬಿಡುತ್ತೆ. ಫಿಕ್ಸೆಡ್ ಗೌರ್ಮೆಂಟ್ ಏನಾರ ಮಾಡಿಕೊಟ್ರೆ ಕೂಲಿ ಕಾರ್ಮಿಕರು ಬದುಕ್ತಾರೆ, ನಾವು ಬದುಕ್ಬೋದು. ಇಲ್ದವರೆ ನಾವು ಹಾಳಾಗ್ತೀವಿ, ಬೆಳೆಯೂ ಹಾಳಾಗುತ್ತೆ, ಕಳೆ ಬೆಳೆಯುತ್ತೆ. ಕೂಲಿ ಕಾರ್ಮಿಕರು ದುಡ್ಡು ಕೊಡಕ್ ಬೇಕಲ್ಲ ನಮ್ಗೆ, ಆದ್ರಿಂದ ಫಿಕ್ಸೆಡ್ ಕೊಟ್ರೆ ಒಳ್ಳೇದು ನಮ್ಗೆ. ಈಗ ಚೆಂಡು ಬೆಳೆ ಮಾಡೋದು ಹೆಂಗೆ, ಏನೇನು ಕೆಲಸ ಇರುತ್ತೆ ಹೇಳಿ ಅದ್ರ ಬಗ್ಗೆ? ಹೊಲಗಳನ್ನ ಹದ ಮಾಡೋದು, ಆಮೇಲೆ ಅವರು ಹೂವಿನವ್ರು ಬಂದ್ಬಿಟ್ಟು ಒಗ್ಗ ಹಾಕಿಸ್ತಾರೆ 50 ಗ್ರಾಮ್ ಬೀಜವ. 21 ದಿವಸಕ್ಕೆ ನಾಟಿ ಮಾಡಬೇಕು. 21 ನಾಟಿ ಮಾಡಿ ಮಣ್ಣು ಕೊಟ್ಟು ಒಂದು 50 kg DAP ಹಾಕಿಬಿಟ್ರೆ ಅದು ಮತ್ತೆ ಮಣ್ಣ ಏರಿಸ್ಬಿಟ್ಟು 1.5 ತಿಂಗಳಿಗೆ ಹೂ ಬರುತ್ತೆ. 1.5 ತಿಂಗಳಿಗೆ ಸ್ಟಾರ್ಟ್ ಮಾಡಿದರೆ 3 ತಿಂಗಳೊಳಗೆ ಇದು ಬರುತ್ತೆ. ಅವರೇ ಔಷಧಿ ಎಲ್ಲವನ್ನು ಅವರೇ ಕೊಡ್ತಾರೆ. 7 ದಿವಸಕ್ಕೊಂದ್ಸರಿ ಅವು ಹೂ ತುಂಬ್ತಾರೆ. ನಾವು ಕೂದು ಸ್ಟಾಕ್ ಮಾಡಿರ್ತೀವಿ, ಅವರು ನಮ್ಮ ಮುಂದೆ ತೂಕ ಮಾಡ್ತಾರೆ. ವಾರ ಕಳೀತಿದ್ದಂಗೆ ನಮ್ಮ ಅಕೌಂಟಿಗೆ ಬಂದು ದುಡ್ಡು ಬೀಳ್ತಾ ಇರುತ್ತೆ. ನಮಗೆ ಅದರಲ್ಲಿ ತೊಂದರೆ ಬರಲ್ಲ, ಯಾಕೆ ವಾರದ್ದು ಸಂಬಳನೂ ಆಳಿ ಕೊಡೋಕ್ಕೆ ಸಿಕ್ಕುತ್ತೆ. ನಮಗೆ ದುಡ್ಡೇ ಇಲ್ಲ ಅಂದರೆ ಆಳು ಬರೋಕ್ಕಲ್ಲ, ನಮಗೆ ದುಡ್ಡು ಇರಕ್ಕಲ್ಲ ಅಷ್ಟೇ. ಈಗ ಹೊಲ ಹದ ಮಾಡ್ಕೋಬೇಕು ಹಾಕೋದಕ್ಕಿಂತ ಮೊದಲು ಅಂತೇಳಿ ಹೇಳಿದ್ರಿ, ಹೇಗೆ ಹದ ಮಾಡೋದು, ಏನೇನು ಮಾಡ್ತೀರಾ? ನಾವು ಸ್ಪ್ರಿಂಕ್ಲರ್ ಮಾಡ್ಕೊಂತೀವಿ, ಕೆಲವಕ್ಕೆ ಹನಿ ನೀರಾವರಿನೂ ಮಾಡಿದ್ವಿ ಪೈಪಲ್ಲಿ. ಮೆಣಸಿಗೂ ಹನಿ ನೀರಾವರಿ ಮಾಡಿದ್ವಿ, ಕೆಲವು ತೋಟಕ್ಕೆಲ್ಲ ಮೈಕೋ ಮಾಡಿದ್ವಿ. ತೋಟಗಾರಿಕೆಯಿಂದ ಸಹಕಾರ ಕೊಟ್ಟಾರ ಅವರು. ಈಗ ಎಷ್ಟಕ್ಕೆ ಉಳ್ತಾರ ಚೆಂಡು ಹಾಕೋದಕ್ಕಿಂತ ಮೊದಲು? 3ಕ್ಕೆ ಹೊಡಿತೀವಿ. ಫಸ್ಟ್ ಬಾಣಲಿ ಹೊಡಿಸ್ಬಿಡ್ತೀವಿ, ಆ ಬಾಣಲಿ ಹೊಡಿಸಿ ಉಕ್ಕೆ ಹೊಡೆದು ರೊಟ್ಟಿ ಹೊಡೆದು ದಿಂಡು ಹೊಡೆದ್ಬಿಟ್ಟು ನಾಟಿ ಮಾಡಿಸ್ಬಿಡ್ತೀವಿ. ಯಾವ ಟೈಮಲ್ಲಿ ಇದು ಹಾಕುವಂಥದ್ದು? ಏಪ್ರಿಲ್ಗೆ ಗಿಡ ಹಾಕ್ತೀವಿ, ಮೇ ತಿಂಗಳ ಹೊತ್ತಿಗೆ ಗಿಡ ನೆಡೋಕ್ ಶುರು ಮಾಡ್ತೀವಿ, ಜೂನ್ ಫಸ್ಟ್ ಹೊತ್ತಿಗೆ ಕ್ಲೋಸ್ ಆಗುತ್ತೆ. 3 ತಿಂಗಳದು. 3 ತಿಂಗಳ ಬೆಳೆ? ಬೆಳೆ 3 ತಿಂಗಳಿಗೆ ನಮ್ಗೊಂದು 70,000 ರೂಪಾಯಿ ಖರ್ಚು ಕಳೆದು ಉಳಿತೈತೆ. ಈಗ ಒಗ್ಗ ಹಾಕ್ತೀವಿ ಅಂತೇಳಿ ಹೇಳಿದ್ರಿ, ಹೆಂಗ್ ಒಗ್ಗ ಹಾಕೋದು? ಬೇರೆ ಒಗ್ಗಕ್ಕೂ ಈ ಒಗ್ಗಕ್ಕೂ ಏನ್ ವ್ಯತ್ಯಾಸ ಇರುತ್ತೆ? ಇದು ಒಗ್ಗ ಬಾರಿ ಫೀಡ್ ಆಗಿರುತ್ತೆ. ಒಗ್ಗ ಹೋದ 3 ದಿವಸಕ್ಕೆ ಮೊಳಕೆ ಬಂದೇ ಬಿಡುತ್ತೆ. 3ರೇ ದಿವಸಕ್ಕೆ ಅದಕ್ಕೆ ತೆಂಗಿನ ಗರಿ ಮುಚ್ಚಿರ್ತೀವಿ, ಚೆನ್ನಾಗಿ ನೀರು ಹುಯ್ಬೇಕು. ಅದಕ್ಕೆ ಗರಿಯೆಲ್ಲ ತೆಗೆದ್ಬಿಟ್ರೆ ಅಷ್ಟೊತ್ತಿಗೆ 18 ದಿವಸಕ್ಕೆ ರೆಡಿ ಬಂದ್ಬಿಡುತ್ತೆ. 21 ದಿವಸದ ಒಳಗಡೆ ನೆಟ್ರೆ ಒಳ್ಳೆ ಇಳುವರಿ ಬರುತ್ತೆ. ಏನು ಒಗ್ಗ ಹಾಕಿರ್ತಾರ ಅದು 21 ದಿವಸದೊಳಗಡೆ ನಾಟಿ ಮಾಡಬೇಕು ಕಿತ್ತು. 21 ದಿವಸದಲ್ಲಿ ಏನಾದ್ರೂ ಅದಕ್ಕೆ ಗೊಬ್ಬರ ಗೋಡು ನೀರು ಹೆಂಗೆ? ಇಲ್ಲ, ಅದು ದನಿನ ಗೊಬ್ಬರದಲ್ಲೇ ಅದು ಗಿಡ ಬೆಳೆದಿರ್ತೀವಿ. ಆಮೇಲೆ ದನಿನ ಗೊಬ್ಬರನು ಹಾಕ್ತೀವಿ, ಅದ್ರ ಬುಡಕ್ಕೆ ಗಿಡದ ಬುಡಕ್ಕೆ ಹಾಕ್ಬಿಟ್ಟು ಮಣ್ಣ ಏರಿಸ್ಬಿಡ್ತೀವಿ. ಭಾರಿ ಚೆನ್ನಾಗಿರುತ್ತೆ, ಬೆಳೆ ನೋಡಕ್ಕೆ ಭಾರಿ ಚೆನ್ನಾಗಿರುತ್ತೆ, ಹೂ ನೋಡಕ್ ಭಾರಿ ಚೆನ್ನಾಗಿರುತ್ತೆ. ಅದು ಕೆಲವರೆಲ್ಲ ಬೆಟ್ಟ ಗುಡ್ಡಕ್ಕೆ ಹೋಗಿ ನೋಡ್ತಾರಲ್ಲ, ನಾವು ಮನೆ ಹತ್ರನೇ ನೋಡ್ಬಿಡ್ತೀವಿ. ಆ ಹೂ ನೋಡ್ಕೊಂಡು ಬೆಳೆ ನೋಡ್ಕೊಂಡು ಯಾವ ಬೆಳೆನಾದ್ರೂ ಅಷ್ಟೇ, ನಿಂಬೆಕಾಯಿ ನೋಡ್ಬಿಟ್ಟು ಸಂತೋಷ ಆಗ್ಬಿಡುತ್ತೆ. ಯಾವ ಬೆಳೆ ಬೆಳೆದ್ರು ನಮಗೆ ಸಂತೋಷ ಆಗೋ ಅಂತ ಬೆಳೆನೆ ಬೆಳಿಬೇಕು. ನಾವು ಜಾಸ್ತಿ ಬೆಳಿತೀವಿ ಅಂತಲೂ ಹೇಳಂಗಿಲ್ಲ, ಕಮ್ಮಿ ಬೆಳಿತೀವಿ ಅಂತ ಹೇಳಂಗಿಲ್ಲ. ನೋಡಿದ್ರೆ ನಮ್ಮ ಬೆಳೆ ಸಂತೋಷವಾಗಿರ್ಬೇಕು. ಈಗ ನಿಮ್ಮ ಅನುಭವದಲ್ಲಿ 21 ದಿವಸದೊಳಗಡೆ ನಾಟಿ ಮಾಡ್ಬಿಡ್ಬೇಕು. ಈಗ ನಾಟಿ ಹೆಂಗ್ ಮಾಡೋದು? ಹೆಂಗ್ ಮಾಡೋದು ಅಂತ ಅಂದ್ರೆ ಗಿಡದಿಂದ ಗಿಡಕ್ಕೆ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಕೊಡ್ಬೇಕು, ಹೆಂಗ್ ನಾಟಿ ಮಾಡೋ ಕ್ರಮ, ಅದ್ರ ಬಗ್ಗೆ ಹೇಳಿ. 4 ಅಡಿ ಆಗಲ್ಲ, 9 ಇಂಚಿಗೆ ಒಂದೊಂದು ಸಸಿ ನಾಟಿ ಮಾಡಬೇಕು. ನೀರ ಸಾಲಲ್ಲಿ ಬಿಟ್ಕೊಂಡು ಹೋದ್ರೆ ಆ ತಕ್ಷಣನೇ ಅದು ಗಪ್ಪಂತ ಗಿಡ ಹಿಡ್ಕೊಬಿಡುತ್ತೆ, ಗಿಡ ಮತ್ತೆ ಬತ್ತದಿಲ್ಲ. 3 ದಿನ ಕಳೆದ ಮೇಲೆ ಅದಕ್ಕೇನ್ ಬೇಕಾದ್ರೂ ಮಾಡಬಹುದು. ಈಗ ಸಾಲಿನಿಂದ ಸಾಲಿಗೆ 4 ಅಡಿ ಅಂತರ ಕೊಡಬೇಕು, ಗಿಡದಿಂದ ಗಿಡಕ್ಕೆ 9 ಇಂಚು ಅಂತರ ಕೊಡಬೇಕು. ಆತರ ನಾವು ಮಾಡಿ ಬೆಳೀತಾ ಇದೀವಿ. ನೀರ್ ಹಾಯಿಸ್ಕೊಂಡು ಆಮೇಲೆ ನಾಟಿ ಮಾಡೋದು ಒಳ್ಳೇದು ಅಂತ. ಒಳ್ಳೇದು, ನಾಟಿ ಮಾಡ್ಬಿಟ್ಟು ಆಮೇಲೆ ಹಾಸ್ತೀನಿ ಅಂತ ಅಂದ್ರೆ ಆಗೋದಿಲ್ಲ, ಬತ್ಬಿಡುತ್ತೆ, ಕೊಚ್ಚು ಹೋಗ್ಬಿಡ್ತವೆ. ನೀರ್ ಹೋತಾ ಇದ್ದಂಗೆ ಅದು ಅಟ್ಲಿಗೆ ಶೇಖ ಗದ್ದೆ ನಾಟಿ ಮಾಡ್ತೀವಲ್ಲ, ಆತರ ಆಗ್ಬಿಟ್ರೆ ಆಗ್ಲೇ ಹಿಡ್ಕೊಬಿಡುತ್ತೆ. ಅದೇ ನಾವು ನೀರಿಲ್ಲ ಹಾದಿತಲ್ಲ ಅಂತ ಹೋಗಿ ನೆಟ್ಟಿದ ಜಾಗ ಬತ್ತಿ ಇಳಬಿದ್ದು ಬಿಡುತ್ತೆ, ನಿಮ್ ಬಿಸಿಲು ಕಾಲ ಆಗ. ಅದರಿಂದ ನೀರ್ ಬಿಟ್ಕೊಂಡು ನಾಟಿ ಮಾಡೋದು ಒಳ್ಳೇದು. ಒಳ್ಳೇದು, ಎಷ್ಟಾಯ್ತೆ ಅಷ್ಟ ನೀರ್, ಎಷ್ಟಾಗುತ್ತೆ ಅಷ್ಟು ಮತ್ ಮಾರನೆ ದಿನ ನಾಟಿ ಮಾಡ್ಬೇಕು. ಆತರ ಈಗ ನಾಟಿ ಮಾಡಿದ್ಮೇಲೆ ಏನೇನ್ ಕೆಲಸ ಇರುತ್ತೆ? ಕಳೆ ತೆಗಿಬೇಕು, ಹರ್ತೆ ಹೊಡಿಬೇಕು, ಆಮೇಲೆ ಮಣ್ಣು ಏರಿಸ್ಬೇಕು, ಅದಕ್ಕೆ ಗಿಡ ಬೀಳದಂಗ್ ಮಾಡ್ಬೇಕು, 1 ಅಡಿ ಮಣ್ಣು ಏರಿಸ್ಬೇಕು. ಅದಕ್ಕೆ ಆತರ ಏರಿಸಿದ್ರೆ ಹೂವು ಒಡ್ತಾ ಬರುತ್ತೆ, ಆಮೇಲೆ ಹೂವಿನ ಕುಡಿ ಬಂದ ಈ ತುದಿ ಗೆಂಟ್ಬೇಕು. ಸುಮಾರು ಕೆಲ್ಸಗಳಿದಾವೆ, ಅದು ಸಣ್ಣದು, ಜಾಸ್ತಿ ಹೆವಿ ಕೆಲಸ ಬರಲ್ಲ ಇದು ಚೆಂಡುವಿಂದು. ಆದ್ರಿಂದ ನಮಗೆ ಸುಲಭ ಅನ್ನಿಸ್ಕೊಂಡು 16 ವರ್ಷದಿಂದ ಸತಗತವಾಗಿ ಅದ ನಾವು ಮಾಡ್ತಲೇ ಇದೀವಿ. ಕಳೆ ಹೆಂಗ್ ತೆಗಿತೀರ? ಈಗ ಜನ ಬೇರೆ ಸಿಗೋದಿಲ್ಲ ಅಂತೀರ? ಅದು ಹರ್ತೆ ಹೊಡಿತಾ ಇಲ್ಲ, ಈಗ ಮಣ್ಣು ಏರಿಸ್ತೀವಲ್ಲ ಆ ತಗ್ಗಿರುತ್ತಲ್ಲ ಫಸ್ಟ್ ನಲ್ಲಿ ಅದು ನಾವು ನಾವೊಂಥರ ಮೆಥಡ್ ಮಾಡಿದ್ವಿ. ಈ ಸಾಲ ಹೊಡೆದು ಗಿಡ ನೆಟ್ಟಿರ್ತೀವಿ ಆ ತಗ್ಗಿರುತ್ತೆ ಅದು 8 ದಿನದೊಳಗೆ ಕಳೆ ಹುಟ್ಟಿ ಬಂದ್ಬಿಡುತ್ತೆ. ಅದ ಸಾಲ ಉದ್ದಕ್ಕೆ ಗುದ್ಲಿ ಮುಚ್ಚಿ ಬಿಡ್ತೀವಿ. ಅದು ಒಂದ್ಸರಿ ಕಳೆ ಹೋಯ್ತಾ ಮತ್ತಿನ್ನೊಂದ್ಸರಿ ಏನ್ ಮಾಡ್ತೀವಿ ಬೀದಿ ಉತ್ಕ ಬಿಡ್ತೀವಿ ಅಲ್ಲಿ ಎತ್ತಲ್ಲಿ ಆ ಮಣ್ಣು ಏರಿಸ್ಬಿಡ್ತೀವಿ ಕಳೆನೆ ಬರೋದಿಲ್ಲ ಅದು. ಆಮೇಲೆ ಗಿಡ ಚೆನ್ನಾಗಿ ಉದುರುತ್ತೆ ಹಂಗಾಗಿ ಯಾವ್ದು ಬರೋದಿಲ್ಲ ಯಾವ್ದು ಬರೋದಿಲ್ಲ. ಈಗ ಗುದ್ಲಿ ಮುಚ್ಚಬೇಕು ಅಂತ ಅಂದ್ರೆ ಸ್ವಲ್ಪ ಕೆಲಸ ಹಿಡಿತದಲ್ವಾ? ಹೌದೌದು ಅಯ್ಯೋ ಅದ್ರ ಕೆಲಸ ಭಾರಿ ಶ್ರಮ ಆಗುತ್ತೆ. ಗುದ್ಲಿ ಹಿಡ್ಕೊಂಡು ಕೆಲಸ ಮಾಡ್ತಾ ಹೋದ್ರೆ ಆಗುತ್ತೆ ಅದು. ಎಷ್ಟ್ ಜನ ಬೇಕಾಗ್ತಾರೆ ಗುದ್ಲಿ ಹಿಡ್ಕೊಂಡು ಕೆಲಸ ಮಾಡಕ್ಕೆ? ಒಂದು ಬೇಕಾಗುತ್ತೆ ಒಂದು 20 ತಾಳೆ ಬೇಕಾಗುತ್ತೆ. 20 ತಾಳೆ ಬೇಕಾಗುತ್ತೆ. ನೀವೇ ಮನ್ಮನರೆ ಮಾಡ್ಕತ್ತೀರ ಹೆಂಗೆ? ಪುರುಷತ್ತ ಇದ್ರೆ ನಮ್ಗೆ ನಾವೇ ಮಾಡ್ತೀವಿ, ಇಲ್ದ ಹೋದ್ರೆ ಆಳ್ ತಂದು ಅದೆಷ್ಟಾದ್ರೂ ಖರ್ಚಾಗಲಿ ಮಾಡ್ಲೇಬೇಕು ಅದನ್ನು. ಅದು ಮಾಡಿದ್ರೆ ಕಳೆ ಚೆನ್ನಾಗುತ್ತೆ, ಗಿಡಕ್ಕೂ ಒಳ್ಳೇದಾಗುತ್ತೆ. ಗಿಡಕ್ಕೂ ಒಳ್ಳೇದಾಗುತ್ತೆ, ಕಳೆ ಬರಲ್ಲ. ಆಗ ಅದೊಂದು ಮಾಡಲಿಲ್ಲ ಅಂದ್ರೆ ಕಳೆ ಹೆವಿ ಆಗ್ಬಿಡುತ್ತೆ. 50 ಗ್ರಾಮ್ ಬೀಜ ಒಗ್ಗ ಹಾಕತ್ತೀನಿ ಅಂತ ಹೇಳಿದ್ರಲ್ಲ, ಎಷ್ಟೆಕರೆಗೆ ಸಾಕಾಗುತ್ತೆ ಅದು? ಅದು 1 ಕಾಲು ಎಕರೆಗೆ ಸಾಕು. ಓಹೋ. ಅವರು 1.5 ಎಕರೆ 100 ಗ್ರಾಮ್ ಹೇಳ್ತಾರೆ ಕಂಪ್ನಿಯವರು, ಅಷ್ಟಕ್ಕೆ ಆದ್ರೆ ಹಾಕಲ್ಲ. 50 ಗ್ರಾಮ್ಗೆ 1 ಕಾಲು ಎಕರೆ ಬೇಕು ನಮ್ಗೆ. 50 ಗ್ರಾಮ್ಗೆ 1 ಕಾಲು ಎಕರೆ ಬೇಕಾಗುತ್ತೆ. ಅದು ಗಾಳಿ ಹೋಗ್ಬೇಕಲ್ಲ. ಹೌದು, ಗಾಳಿ ಓಡ್ಬೇಕು, ನಾವು ನುಗ್ಗಾಡ್ಬೇಕು ಅದ್ರೊಳಗೆ, ಆಗ ಹೂ ಕೊನೆಲ್ಲ ಮುರಿದೋಗ್ಬಿಡ್ತವೆ. 12 ಹೂವಿಗೆ 1 ಕೆಜಿ ಬೆಳ್ದಿದ್ದೀನಿ. ಆತರ ಬೆಳೆ ಇರೋದ್ರಿಂದ 225 ಕ್ವಿಂಟಲ್ ವರೆಗೂ ಹೂ ಬೆಳ್ದಿರೋದು. ಇಲ್ದವ್ರು ಬೆಳೆಯಕ್ ಆಗಲ್ಲ. ನಾವು ಹೂವನೇ ತೂಕ ಮಾಡಿರ್ತೀವಿ. 12 ಹೂ ಕೋದು ತೂಕ ಮಾಡಿಸಿದ್ದೆ. ನೀರ್ ಎಷ್ಟು ದಿವಸಕ್ಕೊಂದ್ಸರಿ ಬಿಡ್ಬೇಕಾಗತ್ತೆ? ಎರೆ ಭೂಮಿ ಆದ್ರೆ 8 ತಿಂಗಳಿಗೊಂದ್ಸರಿ ಸಾಕು, ಮಳದ ಭೂಮಿ ಆದ್ರೆ 1-6 ದಿವಸ ಅದ್ರೊಳಗಡೆ ಕೊಡ್ಬೇಕಾಗುತ್ತೆ. 6 ದಿವಸದೊಳಗಡೆ ಕೊಡ್ಬೇಕಾಗತ್ತೆ. ಗೊಬ್ಬರ ಗೋಡು ಅದು ಫಸ್ಟ್ ಒಂದು ಗಿಡ ನಟ್ಟ ಒಂದು 5-6 ದಿನ ಮೇಲೆ DAP ಒಂದು ಚೀಲ ಹಾಕ್ಸಿರ್ತೀವಿ, ನೆಕ್ಸ್ಟ್ ಒಂದು ಚೀಲ ಯೂರಿಯಾ ಪೊಟಾಸು. ಗಿಡ ಹೂವಿ ಬರೋ ಕಾಲದಲ್ಲಿ ಮಣ್ಣು ಕೊಡ್ತೀವಲ್ಲ, ಆಗ ಒಂದು ಚೀಲ ಹಾಕ್ತೀವಿ. 2 ಚೀಲ ಗೊಬ್ಬರದಲ್ಲಿ ನೇರ ಆಗ್ಬಿಡುತ್ತೆ. ಏನ್ ನೇಗ್ಲಲ್ಲೇ ಮಣ್ಣು ಕೊಡ್ತೀರಾ ಹೆಂಗೆ? ಇಲ್ಲ, ಗುದ್ಲಲ್ಲೇ ಕೊಡ್ತೀವಿ. ನೇಗ್ಲಲ್ಲಿ ಕೊಡಕ್ ಆಗಲ್ಲ, ದನಗಳು ಮುರಿತವೆ. ಸ್ವಲ್ಪ ಶ್ರಮ ಆಗ್ಲಿ, ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಗುದ್ಲಲ್ಲೇ ಕೊಟ್ಬಿಡ್ತೀವಿ. ಅದೊಂದು ಮಣ್ಣು ಕೊಟ್ರೆ ಇನ್ನೇನ್ ಜಾಸ್ತಿ ಕೆಲಸ ಇರೋದಿಲ್ಲ? ಇಲ್ಲ, ಇನ್ನೇನು ಇಲ್ಲ, ಹೂ ಕುಯ್ಯೋದು ಒಂದೇ ಕೆಲಸ. ಎಷ್ಟು ದಿವಸಕ್ಕೆ ಬರುತ್ತೆ ಹೂವು? 1.5 ತಿಂಗಳಿಗೆ ಹೊಂಟು ಬರುತ್ತೆ. 3 ತಿಂಗಳು 1.5 ತಿಂಗಳು ಕುಯ್ಲೆಯ, 8 ಕುಯ್ಲು ಕುಯ್ತೀವಿ ವಾರಕ್ಕೊಂದು. ಇಂತ ದಿವಸ ಅಂತ ನಿಗದಿ ಮಾಡ್ಕೊಬಿಡ್ತೀವಿ. ನಿಗದಿ ಮಾಡ್ಕೊಬಿಡ್ತೀವಿ. ಅಂತ ದಿವಸ ಬಂದು ಹೂವು ತುಂಬಿಕೊ ಹೋಗ್ತಾರೆ. ಒಂದು ಕರಿಗೆ ಹೋಗಿರ್ಲಿ, ಅದು ಏನಾಗಿದ್ರು ತುಂಬಿಕೊ ಹೋಗ್ತಾರೆ. ಕೂದಾಕಿ ಕರಿಗೆ ಹೋದ್ರೆ ಅವ್ರದ್ದು ಜವಾಬ್ದಾರಿ, ನಮ್ದೇನಿಲ್ಲ. ನಾವು ಕೂದಾಕಿ ಫೋನ್ ಕೊಡ್ತೀವಿ ಇಂಥ ದಿವಸ ಅಂತ ಫಿಕ್ಸ್ ಮಾಡಿರ್ತೀವಿ. ಆ ಟೈಮಿಗೆ ಬಂದ್ಬಿಟ್ಟು ಅವ್ರು ತಗೊಂಡು ಹೋಗ್ತಾರೆ. ತಗೋ ಹೋಗ್ಲಿಲ್ಲ ಅಂದ್ರು ಅದು ನಮ್ಗೆ ಸೇರಲ್ಲ, ತೂಕ ಮಾತ್ರ ನಮಗೆ ಸೇರುತ್ತೆ ಹೊರತು ಕರೆದು ಹಂಗಾಯ್ತು ಹಿಂಗಾಯ್ತು ಅಂತ ಅವರು ವೇಸ್ಟ್ ಆಯ್ತು, ನಮ್ಗಲ್ಲಿ ಏನು ಕಳಿಯಂಗಿಲ್ಲ. ಹೂವು ತಗೊಂಡೋಗ್ಲಿಕ್ಕೆ ನೀವು ಯಾವ ದಿವಸ ನಿಗದಿ ಮಾಡ್ಕೊಂಡಿದ್ದೀರಿ? ನಾವು ಪ್ರತಿ ಭಾನುವಾರ ಮಾಡಿರ್ತೀವಿ. ಆ ಏರಿಯಾ ಎಲ್ಲ ಜನಗಳು ಫಿಕ್ಸ್ ಮಾಡಿದಂಗೆ ಮಾಡ್ತೀವಿ. ಬೌಸಳ್ಳಿಲೇ 50 ಜನ ಹಾಕ್ತಾ ಇದ್ದಾರೆ. ಈಗ ಭಾನುವಾರ ಅಂತ ಅಂದ್ರೆ ನೀವು ಯಾವತ್ತಿಂದ ಹೂ ಕುಯ್ಯಕ್ಕೆ ಶುರು ಮಾಡ್ಬೇಕಾಗತ್ತೆ? ನಾವು ಭಾನುವಾರ ಸೋಮವಾರ ಕೂದ ಹಾಕ್ಬಿಟ್ಟು 2 ದಿವಸಕ್ಕೆ ಕುಯ್ದು ಹಾಕ್ಬೇಕು. ಆ ಥರ ದಿನಲೂ ಟೈಮ್ ಕೊಡಕ್ಲಿ, ಇಲ್ದವ್ರೆ ಭಾನುವಾರ ಕೂದಿದ್ದು ಹೂವು ವೇಸ್ಟ್ ಆಗಿಬಿಡುತ್ತೆ. ಅವ್ರಿಗೆ ಅವ್ರಿಗೂ ವೇಸ್ಟ್ ಆಗಬಾರ್ದು, ನಮ್ಮ ತೂಕ ಕಮ್ಮಿ ಆಗಬಾರ್ದು. ಆ ಥರ ನಿಗ್ದಿಲಿ ನಾವು ಶ್ರಮ ಪಟ್ಟು ಅದು ಮಾಡಬೇಕು. ಹೂವು ಯಾವಾಗ ಕೊಯ್ಲು ಮಾಡಬೇಕು ಅಂತ ಅಂದ್ರೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಇದು ಬಂದಿದೆ ಇಲ್ಲ ಅಂತ ಹೇಳ್ಬಿಟ್ಟು ಕುಯ್ಯಕ್ಕೆ? ಹೂವು ಸೈಜ್ ಆಗಿರುತ್ತಲ್ಲ, ಆ ಸೈಜ್ ಹೂ ಕುಯ್ತೀವಿ. ಲಾಸ್ಟ್ ಟೈಮ್ ನಲ್ಲಿ ಎಲ್ಲವನ್ನು ಕೂದ್ ಬಿಡ್ತೀವಿ, ಮಗ್ಗನ್ನು ಸೇರಿಸಿ. ಫಸ್ಟ್ ನಲ್ಲಿ ಹೂ ಅಳ್ಳಿದ್ದೆ ಕೂದ್ರೆ ನಮ್ಗೆ ಇಳುವರಿ ಚೆನ್ನಾಗಿ ಕೊಡ್ತಾ ಇರುತ್ತೆ. 1.5 ತಿಂಗಳು 8 ಕುಯ್ಲು ಕುಯ್ಬೇಕಲ್ಲ ನಾವು. ಹೌದು. ಹಂಗಾಗಿ ಒಳ್ಳೆ ಹೂ ಬರುತ್ತೆ. ಕುಯ್ದು ಹೆಂಗೆ ಅದನ್ನ ಶೇಖರಣೆ ಮಾಡಿ ಇಡೋದು ಅಥವಾ ಸಂಗ್ರಹ ಮಾಡಿಡೋದು ಎಲ್ಲಿ ಇಡ್ತೀರಾ ನೀವು? ಮನೆ ಹತ್ರಲ್ಲೇ ಮೂಟೆ ಮಾಡಿ ತುಂಬಿ ಇಟ್ಬಿಡ್ತೀವಿ. ಮೂಟೆ ಒಳಗೆ ತುಂಬಿಟ್ಬಿಡದ? ಕಾವ್ಗಿ ಬರೋದು ಕರಗದು ಅದು ಅವ್ರಿಗೆ ಸೇರಿದ್ದದು. ನಾವು ಮೂಟೆ ಮೇಲೆ ತಂದು ಸುರಿದಿರ್ತೀವಿ, ಹೂ ಕುಯ್ಕೆ ಬಂದು ಕುಯ್ಕೆ ಬಂದು ಅದ ಮೂಟೆ ತುಂಬಿ ಇಟ್ಬಿಡ್ತೀವಿ. ಅವ್ರು ಬಂದು ತೂಕ ಮಾಡ್ಕೊಂಡು ತಗೋ ಹೋಗ್ತಾರೆ. ಚೀಲ ಅವರೇ ಕೊಡ್ತಾರೆ. ಅವ್ರು ಕೊಟ್ಟ ಚೀಲಕ್ಕೆ ತುಂಬಬೇಕು? ನೀವು ತುಂಬಬೇಕು, ಬೇರೆ ಚೀಲಕ್ಕೆ ತಗೋಗಲ್ಲ ಅವರು. ಒಂದೊಂದು ಚೀಲ ಎಷ್ಟು ತೂಕ ಬರುತ್ತೆ ಅಂದಾಜು? ಸ್ವಲ್ಪ ಮಳೆಯಲ್ಲಿ ಕೂದ್ರೆ 60 ಕೆಜಿ ಬರ್ತವೆ. ಈಗ ಬಿಸಿಲು ಕಾಲದಲ್ಲಿ ಕೂದ್ರೆ 40 ಕೆಜಿ ಬರ್ತವೆ. ಹಂಗೆ ಒಂದ್ 40-60 ಕೆಜಿ ವರೆಗೂ ಅಂದಾಜು ಬರುತ್ತೆ ಬರುತ್ತೆ. ಒಂದೊಂದು ಕೊಯ್ಲಿಗೆ ಎಷ್ಟು ಚೀಲ ಆಗುತ್ತೆ? ಅದು ಫಸ್ಟ್ ಕೊಯ್ಲಿನಲ್ಲಿ ಕಮ್ಮಿ ಹೂ ಬರುತ್ತೆ, ಕಡಿಮೆ ಇರುತ್ತೆ. ಮಧ್ಯ ಅಂದ್ರೆ ಈಗ 6 ವಾರ ಅಂದ್ರೆ 2 ವಾರ ಕಳೆದು ಒಳ್ಳೆ ಹೂವು ಅಂದ್ರೆ ಒಂದು 40 ಚೀಲ ಹೂ ಕೊಯ್ಬೋದು. ಫಸ್ಟ್ ಅಲ್ಲಿ 5 ಚೀಲ ಕೊಯ್ಯೋದು, ಆಮೇಲೆ 10 ಚೀಲ. 10 ಚೀಲ ಆತಿದ್ದಂಗೆ 20 ಚೀಲ ಕೊಯ್ಬಿಡ್ತೀವಿ. 20-20 ಕುಯ್ತಾ ರೇಗ್ತಿವಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಮತ್ತೆ ಇಳಮಕ್ಕದು ಕಡಿಮೆ ಆಗುತ್ತೆ. ಆ ತರದಲ್ಲಿ ಹೂ ಬೆಳೆ ಮಾಡ್ತಾ ಒಳ್ಳೆ ಚೆನ್ನಾಗಿ. ಮಧ್ಯದಲ್ಲಿ ಅಂತ ಅಂದ್ರೆ ಒಂದು 40-50 ಚೀಲದವರೆಗೂ ಕುಯ್ತೀರಿ? ಕುಯ್ತೀವಿ. ಒಂದು ಕಾಲ ಎಕರೆಗೆ 50 ಚೀಲ ಒಂದು ವಾರದಲ್ಲಿ ಕುಯ್ತೀವಿ. ಒಂದು 25-30 ಕ್ವಿಂಟಲ್. ನಾವು ಬ್ಯಾಂಕ್ ಅಲ್ಲಿ ದುಡ್ಡು ಹೋಗಿ ನೋಡಿದ್ರೆ ಏವಿಟ್ಟಿದ್ದೆ ಬಂದಿತ್ತೆ ಅಂತ, ಅಷ್ಟು ದುಡ್ಡು ನಮ್ ಕಾರ್ಡಲ್ಲಿ ಬರ್ದಿರ್ತಾರೆ ಇರ್ಬೇಕು. ಅದರಲ್ಲಿ ಇಲ್ಲಿ ಎಷ್ಟು ಬರ್ದಿರ್ತಾರೋ ಅಷ್ಟು ದುಡ್ಡು ಬ್ಯಾಂಕಿಗೆ ಬಂದು ಬೀಳ್ಬೇಕು. ಮೊದ್ಲೆಲ್ಲ ಬ್ಯಾಂಕ್ ಇರ್ನಲ್ಲ, ಅವರು ಸೀಲ್ ಹಾಕಿ 1 ರೂಪಾಯಿನೂ ಕೂಡ ಅದ್ರಲ್ಲಿ ಲೆಸ್ ಮಾಡಂಗಿಲ್ಲ. 50 ಪೈಸೆನೂ ಹಾಕಿ ಕಳಿಸ್ಬೇಕು ಅವರು. ಆ ತರ ಭಾರಿ ಸಿಸ್ಟಮ್ ಇದೆ ಅದು. ಆದ್ರಿಂದ ನಾವು ಏಟಿದ ಕಂಪ್ನಿ ನಿಮ್ಕೊಂಡು ಅಭ್ಯಾಸ ಮಾಡ್ತಾ ಇರೋದು. ಆ ತರ ನಮ್ಗೆ ಈ ಬೇರೆ ಕೃಷಿಗಳಿಗೆ ಕೊಟ್ರೆ ನಾವು ಅದ್ರಲ್ಲಿ ಮುಂದುವರಿಯಕ್ಕೆ ಆಗುತ್ತೆ. ಇಲ್ದವ್ರು ನಮ್ಗೆ ಏನ್ ಸಿಕ್ಕತ್ತೆ ಅದ್ರಲ್ಲಿ? ಈಗ ಮೆಣಸಿನ ಗಿಡನೇ ಹಾಕಿದೀವಿ ಅನ್ನಿ, ಒಂದು ಕೋಸ್ ಹಾಕಿದ್ದೀನಿ ಅಂತೀವಿ. ಆ ನಿಂಬಿ, ಹಳ್ಳಿ, ದೊಡ್ಡ ಇಂಥವೆಲ್ಲ ಬೆಳೆ ಇದೆ. ಬಂದು ನೋಡಿದ್ರು ಇವತ್ತ ನನ್ನ ಭೂಮಿಲಿ ಅಷ್ಟೇ ಬೆಳೆ ಇದೆ. ಅಷ್ಟು ಬೆಳೆ ಇದ್ರು ಅವಕ್ಕೆ ರೇಟ್ ಇಲ್ಲ ಅಂದ್ರೆ ನಾನು ಹಾಕಿದ್ದು ಆಗ ಆ ಮರದಡಿ ನಿಂಬಿಕಾಯಿ ಸುರಿದಿರೋದ್ ನೋಡಿದ್ರೆ ನೀವು ಅಯ್ಯೋ ಇಷ್ಟೊಂದು ಏನ್ ಚೆಲ್ಲೋಗಿದಾರಲ್ಲ ಅಂತೀರಾ. ಆ ತರ ಇದೆ, ರೇಟ್ ಫಿಕ್ಸ್ ಇಲ್ಲ. ಗೌರ್ಮೆಂಟ್ ಕೊಳ್ಳಲ್ಲ. ನಾವು ಸೀಮೆ ಗೊಬ್ಬರ ಕಮ್ಮಿ ಹಾಕ್ತಾ ಇದೀವಿ. ರಸ ತೊಟ್ಟಿ ಇದೆ, ಎರೆ ತೊಟ್ಟಿ ಇದೆ, ಹನಿ ನೀರಾವರಿ ಇದೆ, ಎಲ್ಲಾ ಸೌಕರ್ಯನು ಮಾಡ್ಕೊಂಡ್ವಿ. ನಮ್ಗೆ ಈಗ ಅದು ಸಕ್ಸಸ್ ಆಗ್ಬೇಕು ಅಂದ್ರೆ ರೇಟೇ ಫಿಕ್ಸ್ ಆಗ್ಬೇಕು. ಆ ಫಿಕ್ಸ್ ರೇಟ್ ಮಾಡಿದ್ರೆ ಎಲ್ಲ ರೈತರು ಬಂದು ನೋಡಿದ್ರೆ ಪರವಾಗಿಲ್ಲ ಕಣೆ ಒಳ್ಳೆ ಬೆಳೆ ಬೆಳೆದಿದ್ಯಾ ಅಂತ ಅವ್ರು ಬಂದು ನೋಡ್ಕೊಂಡು ಹೋಗ್ತಾರೆ. ಇಲ್ದವ್ರು ಯಾರು ನೋಡ್ತಾರೆ, ಅಯ್ಯೋ ಈ ಸುರಿದೋಗಿರೋದಕ್ಕೆ ರೇಟ್ ಫಿಕ್ಸ್ ಇಲ್ಲ, ಇದಕ್ಕೆ ಯಾಕೆ ಹಾಕ್ಬೇಕು ಅಂತಾರೆ. ಒಟ್ಟಿಗೆ ಒಂದು ಫಿಕ್ಸ್ ಆಗಿರೋ ರೇಟ್ ಸಿಕ್ಕಿದ್ರೆ ಬೆಳೆಯಕ್ಕೂ ನಮ್ಗೆ ಅನುಕೂಲ ಅಂತಾರೆ, ಸಂತೋಷ ಪಡ್ತೀವಿ. ಫಿಕ್ಸ್ಡ್ ರೇಟ್ ಕೊಟ್ಟವ್ರೆ ಪರವಾಗಿಲ್ಲ ನಮ್ಗೆ. ಈಗ ಜೋಳಕ್ಕೂ ಕೊಟ್ಟಿರ್ಬೋದು, ರಾಗಿ ಕೊಟ್ಟಿರ್ಬೋದು, ಹಂಗೆ ನಮ್ಗೆ ಇದ್ರ ಬೆಳೆಗೂ ಕೊಡ್ಬೇಕು. ಬರೀ ಭತ್ತ ರಾಗಿ ಬೆಳೆದ್ರೆ ಸಾಕ. ಈ ಚೆಂಡು ಹೂ ಹಾಕಿದ್ಮೇಲೆ ಏನಾದ್ರೂ ಅದಕ್ಕೆ ರೋಗ ರುಜಿನ ಬರೋದು, ಕೀಟ ಬರೋದು ಸಾಧ್ಯತೆ ಇದೆಯಾ? ಹೆಂಗೆ ಚೆಂಡು ಹೂಗೆ ರೋಗ ಬರುತ್ತೆ? ಅದು ಕಾಲಕ್ಕೆ ತಕ್ಕಂಗೆ ಗಿಡ ನೋಡ್ತಿದ್ದಂಗೆ ಅವರಾದ್ರೂ ಹೇಳ್ತಾರೆ. ಹೊಸ್ತ ಹಾಕಿದ್ರೆ ಅವರು ಬಂದು ಹೇಳ್ತಾರೆ. ನಾವು ಅನುಭವಸ್ತ್ರ ಒಂದು ಕರ್ಕಲು ಅಂತ ಬರುತ್ತೆ, ಇಲ್ಲ ಹುಳು ಬೀಳುತ್ತೆ. ಅವೆಲ್ಲ ನಾವು ದಿವಸಕ್ಕೆ ಒಂದ್ಸಾರಿ ಬೆಳೆ ರೌಂಡ್ ಹೊಡಿತಾ ಇರ್ತೀವಿ, ಅದ್ರೊಳಗೆ ಹೋಗಿ ಬರ್ಬೇಕು. ನಮ್ಗೆ ಏನು ಹೇಳಕ್ ಬರುತ್ತೆ ಅದು? ಇಲ್ಲ, ನಾವೇ ಹೋಗಿ ಖುದ್ದಂ ನೋಡಿ ಪರಿಶೀಲನೆ ಮಾಡಿ ಏನಾಗಿರ್ಬೋದು ಈ ಗಿಡಕ್ಕೆ ಅಂತ. ಕೆಲವು ಗಿಡ ಸತ್ತೋಗಿರುತ್ತೆ, ಯಾಕೆ ಸತ್ತೋಯ್ತು ಇದು, ಅವೆಲ್ಲ ನೋಡ್ಕೋಬೇಕು ನಾವು. ಜವಾಬ್ದಾರಿ ಮಕ್ಳು ಸಾಕ್ತಂಗೆ ಬೆಳೆನು ಸಾಕೋದು. ಬರೀ ಮಕ್ಳು ಸಾಕೋದು ಒಂದೇ ಅಲ್ಲ, ಬೆಳೆನು ಮಕ್ಳು ಅಂತ ಸಾಕಿದ್ರೆ ಮಗನಂಗೆ ನಮ್ಗೆ ಅನ್ನ ಕೊಡೋಕೆ ಆಗುತ್ತೆ. ಈಗ ಅಷ್ಟೊಂದು ಚೆಂಡು ಬೆಳೀತಾರಲ್ಲ ಈ ಭಾಗದಲ್ಲಿ, ಎಲ್ಗೆ ಹೋಗುತ್ತೆ ಅದು? ಏನ್ ಮಾಡ್ತಾರೆ ಅದರಲ್ಲಿ? ಅದು ಬೆಳೆದ್ ಬಿಟ್ಟು ತಿಪ್ಟೂರ್ಗ ಹೋಗುತ್ತೆ. ತಿಪ್ಟೂರಲ್ಲಿ ಎಲ್ಲ ಕರಗಿಸ್ತಾರೆ, ದೊಡ್ಡ ಬೌಂಡ್ರಿ ಅದು. ಅಲ್ಲಿ ಕರಗಿಸ್ಬಿಟ್ಟು ಅದು ಕೊಚ್ಚಿನ ಹೋಗುತ್ತೆ. ಆ ಕೊಚ್ಚಿನಲ್ಲೆಲ್ಲ ತೋರಿಸ್ತಾರೆ, ಏನು ನೋಡಿ ನಿಮ್ ಚೆಂಡು ಬೆಳೆದಿದ್ದು ಈ ತರ, ಅಲ್ಲಿಂದ ಬಂದು ಒಣಗಿದ್ದು ಇದು, ಅದರಿಂದ ಪುಡಿ, ಅದು ಬೇಯಿಸಿದ್ದು, ಎಲ್ಲ ಜಾಗ ತೋರಿಸ್ಕೊ ಹೋಗ್ತಾರೆ. ಒಬ್ರು ಅಲ್ಲಿ ಮಾಸ್ಟರ್, 16-16 ಜನಕ್ಕೆ ಒಬ್ರು ಮಾಸ್ಟರ್ ಕೊಡ್ತಾರೆ, ಎಲ್ಲ ತೋರಿಸ್ಕೊ ಬರ್ತಾರೆ. ಬ್ಯಾಡ್ಗಿ, ಮೆಣಸಿನ್ಕಾಯಿ ಎಣ್ಣೆ, ಲವಂಗದ ಎಣ್ಣೆ, ಏಲಕ್ಕಿ ಎಣ್ಣೆ, ಎಲ್ಲರೂ ಚೆಂಡು ಬಿಂದು ಅದು ಕಣ್ಣಿಗೆ ಹೋಗುತ್ತಂತೆ. ಫಸ್ಟ್ ಕ್ವಾಲಿಟಿ ಇಲ್ಲೇನಿಲ್ಲ, ಕಣ್ಣಿಗೆ ಹೋಗುತ್ತೆ, ಬಣ್ಣಕ್ಕೆ ಹೋಗುತ್ತೆ. ಕೋಳಿ ಫುಡ್ಡಿಗೆ ಹಾಕ್ತಾರಂತೆ, ಆ ಕೋಳಿ ಫುಡ್ಡಿಗೆ ಹಾಕಿದ್ರೆ ಅಷ್ಟು ಕಲರ್ ಬರುತ್ತೆ ಅಂತ ಎಲ್ಲ ಅಲ್ಲಿ ಹೇಳಿದ್ದು ನಾವು ಕೇಳ್ಕೊಂಡು ಬರೋದಷ್ಟೇ. ಭಾರಿ ಚೆನ್ನಾಗಿರುತ್ತೆ ಟೂರ್ ಕರ್ಕೊ ಹೋಗ್ತಾರೆ. ಒಂದೊಂದು ಸಾರಿ ಒಂದು ಕಾಲ ಎಕರೆಗೆ ಹಾಕಿದ್ರೆ ನಿಮ್ಗೆ ಎಷ್ಟು ದುಡ್ಡು ಬರುತ್ತೆ? ನಾನು ಮೊದಲನೇ ವರ್ಷ ಹಾಕಿದಾಗ 2 ರೂಪಾಯಿ 30 ಪೈಸ ಅದರಂತೆ ರೇಚ್ಕೊಂಡ್ ಬರ್ತಾ ಐತಿ. 2 ರೂಪಾಯಿ 30 ಪೈಸೆ ತಿಂದವ ಈಗ 8.5 ರೂಪಾಯಿ ಕೊಡ್ತಾ ಇರ ಕೆಜಿಗೆ. ಹಾಗೆ ನಾವು ಎಷ್ಟು ಉಳಿಯುತ್ತೆ ಅನ್ನೋದು ಮುಖ್ಯ ಅಲ್ಲ, ರೇಟಿನ ಮೇಲೆ ಬರ್ತಾ ಇರುತ್ತೆ. ನಮ್ಗೆ ದುಡ್ಡು ಹಣ ಸಿಕ್ಕುತ್ತಲ್ಲ, ಅದೇ ನಮಗೆ ಖುಷಿ ಆಗೋದು. ಇನ್ನೇನು ಇಲ್ಲ. ಆಗ 2,000 ರೂಪಾಯಿಗೆ ಅಷ್ಟೇ ಸಂಬಳ ಇರೋದು, ಅದೇ ಬರೋದು, ಗೊಬ್ಬರ ಅಷ್ಟೇ ಇರೋದು, ಔಷಧಿನೂ ಕಮ್ಮಿ ಕೊಡೋರು. ಔಷಧಿ ಹೊಡೆಸ್ಕೊಡ್ತಾರೆ ನಮ್ಗೆ, ಹೊಡೆಯಕ್ಕಲ್ಲ ಅಂದ್ರೆ. ಈಗ ನಮ್ಮಲ್ಲಿ ಗಿಡನ ಹಾಕ್ಬಿಟ್ಟು ಔಷಧಿ ಹೊಡೆಯರಿಲ್ಲ, ಆಗ ಅವರು ಆಳ್ ಕಳಿಸ್ತಾರೆ, ಮಿಷಿನ್ ಎಲ್ಲ ಕೊಟ್ಟು ಕೊಡಿಸಿ ಕಳಿಸ್ತಾರೆ, ಹೊಡೆಸ್ಬಿಟ್ಟು ಕೊಡ್ತಾರೆ ಅವ್ರೇನೆ. ಔಷಧಿನೂ ಅವರೇ ತಗೋಬರ್ತಾರೆ. ಕಳೆದ ವರ್ಷ 1 ಎಕರೆಗೆ ಎಷ್ಟು ದುಡ್ಡು ಸಂಪಾದನೆ ಆಗಿತ್ತು ನಿಮಗೆ? 1 ಎಕರೆಗೆ 85,000 ಆಗಿತ್ತು. 85,000 ಆಗಿತ್ತು, ಒಳ್ಳೆ ದುಡ್ಡು. ಒಳ್ಳೆ ದುಡ್ಡು. ಈ ತರ ಸ್ವಲ್ಪ ಫಿಕ್ಸ್ ಆಗಿ ಸಿಗೋ ಅಂತದ್ದು ಇದ್ರೆ ನಿಮಗೂ ಒಂಥರ ಖುಷಿ ಅಲ್ವಾ? ಖುಷಿ ಆಗುತ್ತೆ. ಚೆಂಡು ಹೂವು ಬೆಳೆ ಅಂತ ಅಲ್ಲ, ಪ್ರತಿ ಒಂದು ಬೆಳೆಗೂ ಒಂದು ಫಿಕ್ಸೆಡ್. ಆಗ ರೈತ ಗಟ್ಟಿಯಾತಾನೆ, ಇಲ್ದವ್ರು ಅವನಿಗೆ ನಿಲ್ಲಕ್ಕೆ ಜಾಗ ಇರಲ್ಲ. ಯಾವ ಟೌನ್ ಹತ್ತ ಈಗ ನೋಡಿ, ಹೋದ ವರ್ಷ ಮೆಣಸಿನ್ಕಾಯಿ ಒಳ್ಳೆ ರೇಟ್ ಬಂತು, ಈಗ ಅದು ಡೌನ್ ಆದಾಗ ಏನು ಮಾಡಂಗಿಲ್ಲ, ಅವನು ಹಾಕಿದ್ದು ಎಷ್ಟು ಎಲ್ಲ ವೇಸ್ಟ್. ಈ ತರ ಪ್ರಾಬ್ಲಮ್ ಮಾಡಿ ಏನಾದ್ರೂ ಯಾವಾಗ್ಲಾದ್ರೂ ತೊಂದರೆ ಆಯ್ತು, ಮೋಸ ಆಯ್ತು ಅನ್ನೋ ತರದ ಏನಾದ್ರು ತೊಂದರೆ ಆಗಿದ್ದಾವೆ, ಆದ್ರೂ ಅವು ಎಲ್ಲ ಕಡಿಮೆ ಕಡಿಮೆ. ತೊಂದರೆಗಿಂತಲೂ ಅನುಕೂಲವೇ ಜಾಸ್ತಿ ಆಗೈತೆ ಅಂತೀರಿ. ಏನಾದ್ರೂ ತೀರಾ ಅವ್ರು ತಗೊಂಡು ಹೋಗ್ಲಿಲ್ಲ ಅಂತ ಅಂದ್ರೆ ಲಾಸ್ ಆಗುತ್ತೆ? ಕುಯ್ದಿಟ್ಟು ತಗೊಂಡು ಹೋಗ್ತಾ ಇದ್ರು ನಮ್ಗೆ, ನಮ್ಗೇನಿಲ್ಲ, ಅವರು ತಗೊಂಡು ಹೋಗ್ಲೇಬೇಕು. ಮಾನ್ಯ ವರ್ಷ ನಿಮ್ದು ರದ್ದೇ ಮಾಡ್ಬಿಡ್ತೀನಿ, ಬೆಳೆಯೋದೇ ಇಲ್ಲ. ನಾವು ಈಗ ಬೇರೆ ಬೆಳೆನೆ ಬೆಳೆದಿರ್ತೀವಿ, ಅದ್ ಲಾಸ್ ಆಗೋದ್ರೆ ಬೇರೆ ಬೆಳೆ ಬೆಳೆಯಕ್ಕೆ ಹೋಗಲ್ಲ. ವರ್ಷದಲ್ಲಿ ಒಂದೇ ಸರಿ ಮಾತ್ರ ಬೆಳೆಸೋದು ಅಥವಾ ಇನ್ನೊಂದ್ ಸರಿ ಹಾಕ್ಬೋದ? ಅದು ಕಾಲಕ್ಕೆ ತಕ್ಕ ಹಾಕಿಸ್ತಾರೆ ಅವ ಏರಿಯಾದಕ್ಕೆ. ಈಗ ಶನಿವಾರ ಸಂತೆ ಈ ಸೈಡು ಈಗ ಹೂ ಹಾಕಿರ್ತಾರೆ, ನೆಕ್ಸ್ಟ್ ನಮ್ಗೆ ಏಪ್ರಿಲ್ ಬರುತ್ತೆ, ಹಿಂಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ತಿಪ್ಟೂರು ಅಲ್ಲೆಲ್ಲ ಹಾಕ್ತಾರೆ, ಆ ಸೈಡ್ ಎಲ್ಲ ಭಾಗ. ಈ ಭಾಗದಲ್ಲಿ ಮಾತ್ರ ಏಪ್ರಿಲ್ ತಿಂಗಳಲ್ಲಿ ಹಾಕಿಸ್ತಾರೆ ತಿಂಗಳು. ಅದು ಹೂ ತುಂಬಕ್ಕೂ ಅವ್ರಿಗೆ ಲೋಡಿಗೆ ಬೇಕಲ್ಲ, ಒಂದೇ ಸರಿ ಹಾಕ್ಸೋದು. ಯಾವ ಏರಿಯಕ್ಕೆ ಹಾಕ್ಕೊಂಡ್ ಹಾಕ್ಕೊಂಡ್ ಹೋಗ್ತಾ ಇರ್ತಾರೆ. ಏಪ್ರಿಲ್ ಹಾಕಿದ್ರೆ ನಿಮ್ದು ಜೂನ್ ಜುಲೈ ಹೊತ್ತಿಗೆ ಮುಗಿದ್ ಬಿಡುತ್ತೆ. ಅದ ತೆಗೆದು ಬಿಟ್ಟು ಜೋಳ ಹಾಕ್ತಿವಿ, ರಾಗಿ ಹಾಕ್ತಿವಿ, ಎರಡನೇ ಬೆಳೆ ಮತ್ತೆ ನೆಕ್ಸ್ಟ್ ಬೆಳೆ ಬಂದ್ಬಿಡುತ್ತೆ. ಏನಾದ್ರೂ ತೊಂದರೆ ಆಗುತ್ತಾ? ಏನು ತೊಂದರೆ ಆಗಲ್ಲ, ಯಾಕೆ ಅಂತ ಅಂದ್ರೆ ಚೆಂಡು ಬೆಳೆದು ಆ ಭೂಮಿಲಿ ಏನ್ ಬೇಕಾದ್ರೂ ಬೆಳಿಬಹುದು. ಒಂದು ವಿಚಾರ, ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದ್ ತರ ಕಾಯಿಲೆ ಇರುತ್ತೆ, ಆ ಕಾಯಿಲೆನ ಅದು ಮಾಡಿದ್ರೆ ತೊಂದರೆ ಇರುತ್ತೆ. ಕೆಲವರಿಗೆ ತೊಂದರೆ ಆಗಲ್ಲ. ನಾನು 16 ವರ್ಷದಿಂದಲೂ ಕುಯ್ತಲೇ ಇದ್ದೀನಿ, ಇವತ್ತು ಕುಯ್ತಲೇ ಚೆಂಡು. ಇವತ್ತು ನಮ್ಗೆ ಯಾವ್ದ್ರಿಂದ ತೊಂದರೆ ಇಲ್ಲ, ಆಳು ಬಂದ್ರು ಅವ್ರಿಗೆ ತೊಂದರೆ ಇಲ್ಲ, ಇಲ್ದವ್ರ ಆಳು ಬರಕ್ಕಲ್ಲ, ತೊಂದರೆ ಆಗೋದವ್ರು ಎಲ್ಲಿ ಆಳು ಬರ್ತಾರೆ. ಅದೇ ಅವರು ಶರೀರದ ಮೇಲೆ ಆರೋಗ್ಯದ ಮೇಲೆ ತೊಂದರೆ ಆಗುತ್ತೆ. ಕೆಲವ್ರಿಗೆ ಅಲರ್ಜಿ ಅಂತ ಹೇಳಿ ಇರುತ್ತೆ, ಆಗದೆ ಬರ್ಬಹುದು. ಅದೇನ್ ಜಾಸ್ತಿ ಏನ್ ಇರೋದಿಲ್ಲ, ಕಡಿಮೆ ಪ್ರಮಾಣದಲ್ಲಿ ಆತರ ಸಮಸ್ಯೆ ಆಗುತ್ತೆ. ನೀವು ಬಹಳ ಚೆನ್ನಾಗಿ ಬೆಳೆದ್ರಿ ಅಂತ ಹೇಳಿ ನಿಮ್ಗೆ ಪ್ರವಾಸ ಎಲ್ಲ ಮಾಡಿಸಿದ್ರು ಅಂತ ಹೇಳಿದ್ರಿ, ಹೇಗಿತ್ತು ಪ್ರವಾಸ ಎಲ್ಲ? ಕೃಷಿಯಿಂದಲೂ ಕಳಿಸಿದ್ರು, ನನ್ನ ಟೂರ್ ಕರ್ಕೊ ಹೋಗಿದ್ರು. ಈಗ ಒಂದು 20 ವರ್ಷದಲ್ಲಿ 100 ರೂಪಾಯಿ ಟೂರ್ ಈಗ ಕಟ್ಬಿಟ್ಟು ಅಗ್ರಿಕಲ್ಚರ್ ಅಲ್ಲಿ ಕಳಿಸಿದ್ರು. ಆಮೇಲೆ ವಿಜಯ ಅಂಗಡಿಯವರು ಟೂರ್ ಕರ್ಕೊ ಹೋಗಿದ್ರು. ಎಲ್ಲ ತೋರ್ಸ್ಕೆ ಬಂದಿರೋ ಹೊತ್ತಿಗೆ ಅವರೆಲ್ಲ ನೋಡಿ, ನಾವು 20 ವರ್ಷದ ಬೆಳೆ ಅಂದ್ರೆ ನಾನು ಚೆಂಡುವಿನ ಕಂಪನಿ ಮಾಡಿಸಿದ್ರು ಅಂತ ಅಂದ್ರಲ್ಲ, ಅದ ಹೆಂಗಿತ್ತು? ಅದು ಬಾರಿ ಚೆನ್ನಾಗಿತ್ತು. ಅಲ್ಲಿ 4 ದಿನ ಟೂರ್ ಇರುತ್ತೆ, ಅವರೇ ಫ್ರೀಯಾಗಿ ಕರ್ಕೊ ಹೋಗೋದು, ಮನಗಕ್ಕೆ ಜಾಗ. ಆಮೇಲೆ ಸಮುದ್ರದಲ್ಲಿ ಇದು ಹೋಗ್ತಾರಲ್ಲ ಟೀಮ್ ನಲ್ಲಿ, ಅದ್ರಲ್ಲಿ ನಾವು ಹಾಡು ಹೇಳೋದಾದ್ರೆ, ನಾಟಕ ಮಾಡೋದಾದ್ರೆ ಬಾರಿ ಚೆನ್ನಾಗಿರುತ್ತೆ. ಆಮೇಲೆ ಜನರಲ್ ಬಾಡಿ ಅಂತ ಅಲ್ಲಿ ಮಾಡ್ತಾರಲ್ಲ, ಆ ಫಂಕ್ಷನ್ ನಲ್ಲಿ ಊಟ ಎಲ್ಲಾ ತರದ್ದು, ಯಾರ್ಯಾರು ಯಾವ್ಯಾವ ಊಟ ಮಾಡ್ಬೇಕು ಆ ಊಟಕ್ಕೆ ತಕ್ಕನಾಗಿ ಮಾಡ್ತಾರೆ. ಒಟ್ಟಿಗೆ ಚೆನ್ನಾಗಿ ನೋಡ್ಕೊಂಡ್ರು ಅಂತಾರೆ. ಹೂ ಬಾರಿ ಚೆನ್ನಾಗಂತದ್ದು, ನಮಗೆ ಬಾರಿ ಖುಷಿಯಾಗಿ ಅವ್ರನ್ನ ಮಾಡಿದ್ವಿ. ಟೂರ್ಗಳಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಈಗ ಕೃಷಿಯಿಂದ ನಮ್ಮ ಈ ಆಲೂರಿಂದಲೂ ಹೋಗಿದ್ದು, ಅವರು ಈಗ 20 ವರ್ಷದಲ್ಲೇ ಕರ್ಕೋಗಿದ್ರು, ಆಗ ಬಾರಿ ಚೆನ್ನಾಗಿ ನೋಡ್ಕೊಂಡ್ರು ಅವರು. ಅದು ಫ್ಯಾಮಿಲಿ ಟೂರ್ ಇತ್ತು, ಗಂಡ ಹೆಂಡತಿ ಇಷ್ಟ ಫಿಕ್ಸ್, ಊಟ ತಿಂಡಿ ಎಲ್ಲ ಅವರೇ ಕೊಡ್ತಾರೆ. ಹಂಗ ಟೂರ್ಗಳು ಬಾರಿ ಚೆನ್ನಾಗಿ ಕರ್ಕೊ ಹೋಗ್ತಾರೆ. ನಿಗುವಾಗಿ ನಾವು ಹೋಗೋರು ಅಷ್ಟೇ ನಿಗುವಾಗಿ ಇದಾಗಿ ಬಂದಿದ್ದೀವಿ. ಒಟ್ಟಿಗೆ ಚೆಂಡುವಿನ ಬೆಳೆಯಿಂದ ಅನುಕೂಲ ಆಗಿದೆ ಅಂತೀರಿ? ಅನುಕೂಲ ಆಗಿದೆ, ಚೆನ್ನಾಗಿ ಅನುಕೂಲ ಆಗಿದೆ. ನೀವು ಅನುಕೂಲ ಮಾಡ್ಕೊಂಡಿದೀರ, ಕಂಪ್ನಿಯವರಿಗೂ ಕೂಡ ಅನುಕೂಲ ಆಗಿದೆ. ಹಂಗಾಗಿ ವರ್ಷದಲ್ಲಿ ಒಂದಷ್ಟು ಯಾವ್ದು ಕೈ ಹಿಡಿದ್ರು ಇದ್ರಲ್ಲಿ ಒಂದಷ್ಟು ದುಡ್ಡು ಆಯ್ತದಪ್ಪ ಅನ್ನೋ ಒಂದು ಗ್ಯಾರಂಟಿನೂ ಕೂಡ ಇದೆ. ಅದ್ರಂತೂ ಗ್ಯಾರಂಟಿ. ಈಗ ನಾವು ಯಾರ್ತಲ್ಲಾರ ಒಂದ್ 50,000 ಸಾಲ ಮಾಡಿದ್ದು, ಅನ್ನಿ ನಿಮ್ದು ಇಸ್ಕೊಂಡಿದ್ದು ಅನ್ನಿ, ಅವ್ರ ವಾಪಸ್ ಕೊಡಕ್ಕೆ ಇದೇ ಗಟ್ಟಿ.

ಮೊದಲಾರಿಲ್ಲ ನಿನ್ನಿ ಚಂದಕ್ಕೆ ನೀನೇ ಸಾಕ್ಷಿ ಬೇರೆ ಯಾರಿಲ್ಲ ಆಹಾ ಹೋಲುವರಾರಿಲ್ಲ ನಿನ್ನ ನೋಟದಲ್ಲಿ ಕಣ್ಣ ಮಿಂಚಿನಲ್ಲಿ ಆಸೆ ಹೂವಾಗಿದೆ ನಿನ್ನ ಮಾತಿನಲ್ಲಿ ನಿನ್ನ ಸ್ನೇಹದಲ್ಲಿ ಜೀವ ಹಾಯಾಗಿದೆ ನಿನ್ನಿಂದ ನಾನು ನಾನಿಂದು ನಿನ್ನಲ್ಲಿ ಒಂದಾದೆನು ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಕ್ಷಿ ಹೋಲಿಸಲಾರಿಲ್ಲ ನೀ ಚಂದಕ್ಕೆ ನೀನೇ ಸಾಕ್ಷಿ ಬೇರೆ ಯಾರಿಲ್ಲ ಹೋಲುವರಾರಿಲ್ಲ ಸೇರಿ ಬಂದಾಗಿದೆ ಆಗ ಭಾವಗಳು ಕಾಡ ಮೇಳಗಳು ಸೇರಿ ಬಂದಾಗಿದೆ ಬೇರೆ ಭಾವನೆಯ ದೂರವಾಗಿರಲು ಸೋಲು ಇನ್ನೆಲ್ಲಿದೆ ಚಂದ್ರನ ಚೆಲುವಿಗೆ ಚಂದ್ರನ ಸಾಟಿ ಬೇರೆ ಯಾರಿಲ್ಲ ಅಂದಕ್ಕೆ ನೀನೇ ಸಾಟಿ ಬೇರೆ ಯಾರಿಲ್ಲ ನಗುವ ಹೂವೆಲ್ಲವೂ ಒಲಿದ ಹಾಡಾಯಿತು ಹೊಳೆವ ಕಣ್ಣೋಟವೇ ಎದೆಯ ಮಾತಾಯಿತು ಚೆಲುವೆಲ್ಲ ಕಣ್ಣಲ್ಲೇ ತುಂಬಿತು ಕಣ್ ತುಂಬಿ ಮನದಲ್ಲಿ ನಿಂತಿತು ಮನ ತುಂಬಿ ನಿನ್ನಲ್ಲೇ ಸೇರಿತು ನಿನ್ನ ಸೇರಿ ಸೆರೆಯಾಯಿತು ನಗುವ ಹೂವೆಲ್ಲವೂ ಒಲಿದ ಹಾಡಾಯಿತು ಹೊಳೆವ ಕಣ್ಣೋಟವೇ ಎದೆಯ ಮಾತಾಯಿತು ಚೆಲುವೆಲ್ಲ ಕಣ್ಣಲ್ಲಿ ತುಂಬಿತು ಕಣ್ ತುಂಬಿ ಮನದಲ್ಲಿ ನಿಂತಿತು ಮನ ತುಂಬಿ ನಿನ್ನಲ್ಲಿ ಸೇರಿತು ನಿನ್ನ ಸೇರಿ ಸೆರೆಯಾಯಿತು ನಗುವ ಹೂವೆಲ್ಲವೂ ಒಲಿದ ಹಾಡಾಯಿತು ಹೊಳೆವ ಕಣ್ಣೋಟವೇ ಎದೆಯ ಮಾತಾಯಿತು ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಬಿಡುಗಡೆಯ ಬೇಡಿ ಚಿತ್ರದ ಗೀತೆ ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿದೆ ಪ್ರತಿ ಮಾತು ಸವಿಯಾದ ಗೀತೆ, ಶೃಂಗಾರ ರಸ ಕಾವ್ಯ ನಿನ್ನಿಂದ ಕಲಿತೆ. ಬಳು ಕಾಡಿ ನಡೆದಾಗ ಹೊಸದಾಡವಂತೆ, ಅದ ಕಂಡು ನಾ ಸೋತು ನನ್ನನ್ನೇ ಮರೆತೆ. ಹೊಸ ರಾಗ ಹೊಸ ಭಾವ ಹೊಸ ಜೀವ ನೀನೇ ನೀನೇ ನೀನೇ ನೀನೇ. ರಸಶಿಲ್ಪಿ ಕಡೆದಂಥ ಶಿಲೆಯಲ್ಲೂ ನೀನೇ, ಕಡಲಲ್ಲಿ ಬಂದಂಥ ಅಲೆಯಲ್ಲೂ ನೀನೇ. ನಿನ್ನೆಲ್ಲೂ ನಾ ಕಂಡೆ ಪ್ರಿಯ ನಿನ್ನನೆ. ಸೃಷ್ಟಿ ಸೊಬಗೆಲ್ಲವೂ ಸೊಬಗ ನಗುವೆಲ್ಲವೂ ನಗುವ ಹೂವೆಲ್ಲವೂ ಒಲಿದ ಹಾಡಾಯಿತು. ಹೊಳೆವ ಕಣ್ಣೋಟವೇ ಎದೆಯ ಮಾತಾಯಿತು. ಚೆಲುವೆಲ್ಲ ಕಣ್ಣಲ್ಲಿ ತುಂಬಿತು, ಕಣ್ತುಂಬಿ ಮನದಲ್ಲಿ ನಿಂತಿತು. ಮನ ತುಂಬಿ ನಿನ್ನಲ್ಲೇ ಸೇರಿತು, ನಿನ್ನ ಸೇರಿ ಸೆರೆಯಾಯಿತು. ನಗುವ ಹೂವೆಲ್ಲವೂ ಹಾಡಾಯಿತು. ಹೊಳೆವ ಕಣ್ಣೋಟವೇ